ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ. ಕನಕಪುರ ತಾಲೂಕು ಶಿವನಹಳ್ಳಿಯ ಹನುಮಂತ ನಾಯಕ್ ಮತ್ತು ಸಂಗಡಿಗರಿಂದ ಪೂಜಾ ಕುಣಿತ.